ಉಗ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಇದು ಆಕಾಶವಾಣಿಯ ಕಲಬುರಗಿ ನಿಲಯ. ವೇಳೆ 6:51. ಕರುಣು ಶರಣಾರ್ಥಿಗಳು, ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ನಿತ್ಯ ಮೇಘ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ಮುಖದಲ್ಲಿ ಮೊಡವೆ, ಕೆಸರು ಹುಣ್ಣ, 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷ. ರಾಜ ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಲಹೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. भी कई गुना बढ़ जाता है तंबाकू से मिलने वाला कुछ पलों का मजा. आपके और आपके परिवार के लिए बंद 0111-23356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯ ಸಾಧ್ಯತೆಗಳು. ಕೇವಲ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಯುವ ಉದ್ಯಮಿ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಸಂದರ್ಶನವಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇದ್ದಾರೆ ಗಿರೀಶ್ ಭದ್ರಗೊಂಡ ಅವರು. ಗಿರೀಶ್ ಅವರು ಸಾಮಾನ್ಯ ರಂಗ ಕಾಣಿಸಿದರೂ ಕೂಡ ಅವರು ಆಪ್ಗಳನ್ನು ಅನೇಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಅಂತಹ ಅನೇಕ ಮಷಿನ್ಗಳನ್ನು ನಮ್ಮ ರೈತರ ಚಟುವಟಿಕೆಗಳಿಗಾಗಿ ಅವರು ಬಿಡುಗಡೆ ಮಾಡಿದ್ದಾರೆ ಅಂತ ಗಿರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ಯಾವ ರೀತಿಯಾಗಿ ಈ ಕ್ಷೇತ್ರದೊಳಗ ಅವರು ಬಂದರು ಅವರಿಂದ ಕೇಳೋಣ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಯಾವ್ಯಾವ ಮಷಿನ್ಗಳು, ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗಿರೀಶ್ ಅವರೇ, ಈಗ ತಾವು ಕೃಷಿ ಕ್ಷೇತ್ರದಲ್ಲಿ ಅಧ್ಯಯನ ಆಗಿರಬಹುದು ಅಥವಾ ಅನುಭವ ಆಗಿರಬಹುದು ಅಥವಾ ಟ್ರೈನಿಂಗ್ ಆಗಿರಬಹುದು, ಇಂಥವೆಲ್ಲ ಬೇಕಾಗ್ತದೆ. ಯಾವಾಗಿಂದ ಈ ಕೆಲಸಕ್ಕೆ ಯಾವ ತರ ಅಡಿಟ್ ಆಗಿದೆ ಅಂದ್ರೆ ತಂತ್ರಜ್ಞಾನದೊಳಗೆ ನಾನು ಕಲಿಬೇಕನ್ನೋದು ಹವ್ಯಾಸ. ಟೀಚರ್ ಒಂದು ಸಜೆಷನ್ ಕೊಟ್ರು, ಇಲೆಕ್ಟ್ರಾನಿಕ್ಸ್ ಫಾರ್ ಯು ಅಂತ ಒಂದು ಮ್ಯಾಗಜಿನ್ ಬರ್ತೈತಿ, ಅದನ್ನ ಬರ್ಬೇಕು. ಆ ಸಂದರ್ಭದಲ್ಲಿ ಅವ್ರದ ಕಾಂಪೋನೆಂಟ್ಸ್ ಎಲ್ಲ ಟಿವಿ ಅಂಗಡಿಯಲ್ಲಿ ಹೋಗಿ ತಿಳ್ಕೊಂತೀವಿ. ಆಮೇಲೆ ಕಾಲೇಜ್ ಹುಡುಗರಿಗೆಲ್ಲ ಪ್ರಾಜೆಕ್ಟ್ ಬೇಕಾಗ್ತಿದ್ದು. ಅವಾಗ ನಾವೇನ್ ಮಾಡ್ತಿದ್ದೆ, ಕೆಲವೊಂದು ಸಾಕಷ್ಟು ಸಣ್ಣ ಪುಟ್ಟ ನನಗೆ ಇನ್ನೂ ಜಾಸ್ತಿ ಕಲಿಬೇಕನ್ನೋದು ಹವ್ಯಾಸ ಜಾಸ್ತಿ. ಅವಾಗ ನನಗೇನಿಸ್ತು, ಹೆಚ್ಚಿನ ಕಲಿಬೇಕಾದ್ರೆ ಹೊಳೆ ರಿಟರ್ನ್ ಬರ್ಲಿಕ್ಕೆ ಬಸ್ ಬೇರಿರಲಿಲ್ಲ. ಅಂತ ಸ್ಥಿತಿಯಲ್ಲಿ ಹೋಗಿ ಮೊದಲು ನಾನು ಬೆಂಗಳೂರಾಗ ಉದ್ಯೋಗ ಎದಕ್ಕೆ ಬೇಕು ಅಂತ ಇಷ್ಟಕ್ಕೆ ನಾನು ಸಾಕಷ್ಟು ಹೋಟೆಲ್ದಲ್ಲಿನೂ ಕೆಲಸ ಮಾಡಿದ್ದೇನೆ. ಹೋಟೆಲ್ದಲ್ಲಿನೂ ಕೆಲಸ ಮಾಡಿದ್ದೀನಿ. ಫಿಟ್ನೆಸ್ ಅನ್ನೋದು ಬೇಕು, ನಮ್ಮಲ್ಲಿ ಏನು ಒಂದು ವಿಶೇಷತೆ ಅನ್ನೋದು ಅದನ್ನು ತೋರಿಸಿಕೊಡ್ಬೇಕು. ಆಮೇಲೆ ಅಷ್ಟೇ ತಿಳ್ಕೊಳ್ಳೋದು ಮಾಡ್ಕೊಂತ, ಪ್ರಾಜೆಕ್ಟ್ ಮಾಡ್ಕೊಂತ ಅಲ್ಲಿ ಪಾಕೆಟ್ ಮನಿ ಜನರೇಟ್ ಮಾಡಿಕೊಂಡು ಅಲ್ಲಿನೂ ಬೆಂಗಳೂರ ಸರ್ವೈವ್ ಆಗಿ, ಆಮೇಲೆ ಇಲ್ಲಿ ಒಂದು ಪ್ರಾಜೆಕ್ಟ್ ಎಲ್ಲ ಕಲಿತು ಸಣ್ಣ ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಿ ಆಮೇಲೆ ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟು. ಬಟ್ ನಾನು ಅದನ್ನೇ ಚಾಲೆಂಜ್ ಇಟ್ಕೊಂಡು ನಾನು ಬೆಂಗಳೂರು ಬಿಟ್ಟು ನಮ್ಮ ಮತ್ತೆ ಹೋಮ್ ಟೌನಿಗೆ ಬರಬೇಕಾದ್ರೆ ಅವಾಗ ಬರಬೇಕಾದ್ರೆ ಸ್ಪೇಸ್ ರಿಸರ್ಚ್ ಮಾಡಬೇಕು, ಈಗ ಇಸ್ರೋ ನಾಸಾದಂತ ದೊಡ್ಡ ದೊಡ್ಡ ಇದ್ರ ಕೆಲಸ ಮಾಡಬೇಕು ಅಂದ್ರೆ ಬಹಳ ಆಸಕ್ತಿ ನಾನು. ಆರಾಮಿಲ್ಲಾರ್ದ ಟೈಮ್ದಾಗ ಆಮೇಲೆ ಎಲ್ಲ ಮನಿ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು, ಅವಾಗ ಬಡತನ ಜಾಸ್ತಿ, ಆಮೇಲೆ ಹೆಚ್ಚಿಗೆ ಓದಕ್ ಆಗ್ಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಇಲೆಕ್ಟ್ರಾನಿಕ್ಸ್ ಅಲ್ಲಿ ಇವತ್ತು ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ, ಮಾರ್ಕೆಟ್ ಅಲ್ಲಿ ಯಾವ ರೀತಿ ತೋರಿಸಬೇಕು ಪಬ್ಲಿಕ್, ಆಮೇಲೆ ಯಾವ ರೀತಿ ಅದರ ಔಟ್ಪುಟ್ ಬರಬೇಕು, ರೈತರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಸಂಪನ್ಮೂಲಗಳನ್ನು ನೀವು ಹೆಂಗ್ ಹೊಂದಿಸ್ಕೊಂಡ್ರಿ, ಯಾರ ಕಡೆ ಕಲ್ತ್ರಿ ಇವನ್ನೆಲ್ಲ? ನಾನು ಸಾಕಷ್ಟು ಈಗ ನಾಲೆಜ್ ಇರೋರು ವ್ಯಕ್ತಿ, 1 ಅವರ್ ಕಳೆದೇ ಅಂದ್ರೆ ಅದು ನಮ್ಮ ಲೈಫ್ ಪೂರ್ತಿ ಊಟ ಹಾಕ್ತೈತಿ. ಈ ಉದ್ದೇಶ ಇಟ್ಕೊಂಡು ನನ್ನ ಸುತ್ತಮುತ್ತ ಇರೋ ಎಲ್ಲ ಸೈಂಟಿಸ್ಟ್ ಚಿಕ್ಕವರಿದ್ರು ಕೂಡ ಅವ್ರಿಗಿಂತ ಬಹಳ ಕಲ್ತಿದ್ದೀನಿ. ಯಾಕಂದ್ರೆ ಕಾಲೇಜಲ್ಲಿ ನನಗೆ ಥೆರಟಿಕಲ್ ನಾಲೆಜ್ ಇರ್ತಿರ್ಲಿ, ಎಲ್ಲ ಸಂಪಾದನೆ ಎಲ್ಲ ನಾನು R&D ಗೆ ಇನ್ವೆಸ್ಟ್ ಮಾಡ್ತಿದ್ದೆ. ಹಿಂಗಾಗಿ ಸಾಕಷ್ಟು ಜನ ನಮ್ಮ ಮನೆಯಲ್ಲಿ ಬೈಯೋರು, ಬೇರೆ ಕಡೆ ಕೆಲಸ ಮಾಡಿದ್ರೆ ಏನಾರ 4 ದುಡ್ಡು ದುಡಿಬಹುದು, ಮನಿ ಹೆಲ್ಪ್ ಮಾಡಬಹುದು, ತಂದೆ ತಾಯಿಗೆ ಹೆಲ್ಪ್ ಮಾಡಬಹುದು ಅಂತ ಅಂತಿದ್ರು. ಇಟ್ಕೊಂಡು ಆ ಭರವಸೆ ಇಟ್ಕೊಂಡು ಇಲ್ಲಿವರೆಗೆ 263 ಇನೋವೇಷನ್ ಮಾಡಿದ್ವಿ. 100 ನಾವು ಕಾರ್ಯರೂಪಕ್ಕೆ ತಂದು ಎಲ್ಲಾನು ನಾವು ಅಂದ್ರೆ ನಾನೇನ್ ಮಾಡ್ತಿದ್ದೆ, ಒಂದು ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಮಾಡೋದು, ಸಕ್ಸಸ್ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಬೇರೆ ಪ್ರಾಜೆಕ್ಟ್ ಮಾಡೋದು ಹಿಂಗ್ ಮಾಡ್ತಿದ್ದೇವೆ. ಯಾಕಂದ್ರೆ ನಾವು 263 ಅಷ್ಟು ಪ್ರಾಜೆಕ್ಟ್ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಲ್ಲ. ಕೆಲವೊಂದು ಸಂದರ್ಭದಾಗ ನಾವು ಈಗ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಈಗ ಹಾರ್ಡ್ವೇರ್ ಎಸ್ ಅವ್ರನ್ನೂ ರಿಸಲ್ಟ್ ಬರುತ್ತಾನೆ ಬಿಡ್ತಿದ್ದಿಲ್ಲ, ಹಿಂಗಾಗಿ ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಕಣ್ಕೋಬಹುದು ಯಾವ್ದು ಸೂಕ್ತ ಅದ ಅದನ್ನ ನಾವು ಅನುಸಾರ ಮಾಡಿ ಅದರ ಪ್ರಕಾರ ನಾವು ಒಂದು ಮಷೀನ್ ಅನ್ನ ಇಸ್ಕೊಳ್ಳೋದು ಅಂತ ಹೇಳಿ. ಮುಂದ MNC ಒಳಗೆ ಜಾಯ್ನ್ ಆದ್ರಿ, ಬಹುರಾಷ್ಟ್ರೀಯ ಕಂಪನಿ ಒಳಗೆ ಜಾಯ್ನ್ ಆದ್ರಿ, ಅಲ್ಲೇ ಕೂಡ ತಾವು ಹೇಳೋ ಪ್ರಕಾರ ಏನಾಯ್ತಂದ್ರೆ ಅಲ್ಲಿ ಕಾರ್ಪೊರೇಟ್ ರೂಲ್ಸ್ ಇರ್ತಾವ ಕೆಲವೊಂದೆಲ್ಲ. ನಾವು ಬೇಸಿಕಲಿ ಬಿಜಾಪುರ ಈ ಕ್ಲಾಸ್ ಬರೋದು, ಬ್ಯಾಕ್ ಪೇನ್ ಶುರು ಆಗೋದು, ಕಂಪ್ಯೂಟರ್ ಮುಂದೆ ಕೂತ್ ಕಂಟಿನ್ಯೂ ವರ್ಕ್ ಮಾಡೋದಲ್ರಿ, ರಾತ್ರಿ ಇದ್ದೇ ಬರ್ತಿ ಮಾಡ್ಕೋತ ಅಲ್ಲೇ ಇದ್ರಾತೇಳಿ ಬಂದೆ. ಇಲ್ಲಿ ಬಂದ್ಮೇಲೆ ಅಲ್ಲಿ ಇದ್ದಂತ ಡಿಸೀಸ್ ಎಲ್ಲ ಮಾಯಾಗ್ಯಾವ. ಮಾಡ್ತಾ ನನಗೆ ಬ್ಯಾಸರ ಆಗುತ್ತೆ, ನಾನು ಆಫೀಸ್ ಬಿಟ್ಟು ಮನೆಗೆ ಹೋಗುದಿಲ್ಲ. ಆಮೇಲೆ ಆಫೀಸ್ ಬ್ಯಾಸರ ಅಂದ್ರೆ ಮನೆಗೆ ಹೋಗಿರ್ತಾನಲ್ರಿ, ಮನೆ ಬರುದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡಾಗ ಏನಾಗ್ತೈತಿ, ಒಂದ್ ರಿಲ್ಯಾಕ್ಸ್. ಅದಕ್ಕೆ ನಿಮ್ ಕಡೆ ಸಾಕಷ್ಟು ಸಂಪನ್ಮೂಲ ಇತ್ತ, ಮತ್ತ ಯಾರ ಗೈಡೆನ್ಸ್ ನಿಮಗೆ ಸಿಕ್ತು? ನಾನು ಸ್ಟಾರ್ ಎಲ್ಲಾನು ಬೇಕಾಗ್ತಾವ. ಈಗ ನಾನು ಇದು 6ನೇದು ಮಾಡಿದ್ದು, ಒಂದೊಂದ್ರಿಲ್ಲ ಒಂದೊಂದು ಕಲ್ತಿದ್ದೀನಿ ನಾನು. ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಫೇಲ್ ಆಗಿ ಮಾಡಿ 3 ಆಯ್ತು. ಇದು ನನಗೆ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ನಮಗ್ ಭಾರಿ ಸಪೋರ್ಟ್ ಆಗಿದ್ದು. ನಮಗೆ ಒಂದೇತಂದ್ರೆ ಈಗ ಅಂದ್ರಿರ್ತಾರೆ, ಅವ್ರಿಗೆ ಯಾವ್ದು ವಿಜುವಲೈಸೇಷನ್ ಇರಲ್ಲ, ಅವರು ಕೃಷಿ ಮಾಡಬೇಕು, ಅದು ವೈಜ್ಞಾನಿಕ ರೀತಿ ಇಷ್ಟೆಲ್ಲ ಅದಾವಲ್ರಿ, ಇವನ್ನೇ ಬಳಸ್ಕೊಂಡು ಯಾಕೆ ಟೆಕ್ನಾಲಜಿ ಮಾಡಿ ಅವರಿಗೆ ಕೃಷಿ ಮಾಡ್ಲಾಕ ಅನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು, ಅದು 2018 ಕಾರ್ಯಕ್ರಮದಲ್ಲಿ ಆಯ್ತು. 2020 ಪ್ರಪಂಚದಲ್ಲೇನೆ ಟಾಪ್ ಕೃಷಿಗೆ, ಕೃಷಿ ಮಾಡಬಹುದಲ್ಲ ವಯಸ್ಸಾಗಿಂದ. ಇನ್ನೊಂದೇನತ್ತಂದ್ರೆ ಸಂಬಂಧಗಳು ಹೆಂಗತ್ತಂದ್ರೆ ದುಡಿತಾ, ಆಮೇಲೆ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ವರ್ಕ್ ಮಾಡೋದು, ಈ ತರ ಟೆಕ್ನಾಲಜಿ ಅಲ್ಲಿ ಅಂದ್ರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಈಗೇನು ನೀವು ಸೆಷನ್ ಇದೆ, ಅವರು ಕೂಡ ನಮ್ಮಲ್ಲಿ ಬಂದು ಒಂದು 8 ಜನ ಬಂದು ತರಬೇತಿನ ಕೊಡ್ತೊಂಡು ಹೋಗಿದ್ದಾರೆ. ಅದನ್ನ ನಾವು ಯಾವ ರೀತಿ ಹೇಳಿದ್ದಾರೆ, ಈ ತರ ನಮಗೆ ಏನು ಟೆಕ್ನಾಲಜಿ ಸಿಕ್ಕರೆ ನಾವು ಕೃಷಿಯಲ್ಲಿ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ನಾವು ವೈದ್ಯಕೊಂಡು ಹೋಗಿದ್ದಾರೆ. ಅವ್ರದ್ದು ಕೆಲವೊಬ್ರು ಲ್ಯಾಂಡ್ ಇಲ್ಲ, ಕೆಲವೊಬ್ರು ಲ್ಯಾಂಡ್ ಐತಿ, ಅವರೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ದಾರೆ. ಇನ್ನು ಪ್ಯೂ ಮಷಿನ್ಗಳನ್ನ ತಾವು ಅಭಿವೃದ್ಧಿ ಮಾಡಿದ್ದೀರಿ ರೈತರ ಸಲುವಾಗಿ, ಅವರ ಒಂದು ಕೃಷಿ ಬದುಕು ಸರಳ ಆಗಲು ಮಾಡಿದ್ದೀರಿ. ಯಾವ್ಯಾವ ಮಷಿನ್ಗಳನ್ನ ಮಾಡಿದ್ದೀರಿ, ಹೆಂಗ ರೈತರು ಅದನ್ನ ಉಪಯೋಗ ತಗೊಳ್ತಾ ಇದ್ದಾರೆ ಹೇಳ್ತೀರಿ? ಈಗ ಈಗ ಒಂದು ಸರ್ತೆ ನಾವು ಚಾರ್ಜ್ ಮಾಡಿದ್ರೆ ಆ ಚಾರ್ಜ್ ಇಂದ ನಾವು ಎಡಿ ಹೊಡಿಬಹುದು, ಆಮೇಲೆ ಹರಗಬಹುದು. ನಾವು ಇನ್ನೊಂದು ಟ್ರಾಕ್ಟರ್, ಸ್ಮಾಲ್ ಟ್ರಾಕ್ಟರ್ನು ಬಂದಾವ ಈಗ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಏನು ಉಪಯೋಗ ಇಲ್ಲ. ಅವಾಗ ನಮ್ದು ಸೋಲಾರ್ ಪವರ್ ಮಲ್ಟಿಟಾಸ್ಕ್ ಡಿವೈಸ್ ಏನ್ ಕೆಲಸ ಮಾಡ್ತಂದ್ರೆ, ಹೊಲದಲ್ಲೆಲ್ಲ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತದೆ, ಅದನ್ನ ನಾವು ಮನೆಗೆ ಲೈಟಿಂಗ್ ಪರ್ಪಸ್, ಮನೆಗೆ ಎದಕ್ಕೆ ಬೇಕಾದ್ ಬಳಸ್ಕೋಬಹುದು. ಇದಕ್ಕೆ RKVY ರಫ್ತಾರ್ ಸ್ಕೀಮ್ ದಿಂದ ಫ್ರೀ ಸೆನ್ಸಿಕ್ ಕಾಳು ಬಿಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಬಿಡಬೇಕು, ಎಷ್ಟು ಡೆಪ್ತ್ ಬಿಡಬೇಕು, ಅಂದ್ರೆ ಎಲ್ಲ ಸೆನ್ಸರ್ ಆಧಾರಿತ ಮೇಲೆ ಕೆಲಸ ಮಾಡ್ತು. ಬಟ್ ಹಂಗ ವೈಜ್ಞಾನಿಕ ನೋಡಿದ್ರೆ ನಮ್ ಇಂಡಿಯಾ ಯಾವತ್ತೂ ಮುಂದೈತಿ. ನಮ್ ಇಂಡಿಯಾದ ಸಾಕಷ್ಟು ತಂತ್ರಜ್ಞಾನ ಐತಿ, ಟೆಕ್ನಾಲಜಿ ನಾವು ಮಾರಿ ಹೋಗ್ತೀವಿ. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಬೇಕಾದಷ್ಟು ಬೇರೆ ಕಂಟ್ರಿ ಅವರಲ್ಲಿಲ್ಲ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಾಯಿಲ್ ಸ್ಟ್ಯಾಂಡರ್ಡ್ ಇದೆ, ಪ್ರತಿ 200 ಕಿಲೋಮೀಟರ್ಗೆ ವೆದರ್ ಪ್ಯಾಟರ್ನ್. ಈಗ ಸೋಲಾರ್ ಪವರ್ಡ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಏನದಲ್ಲ, ಇದಕ್ಕೆ ಎಷ್ಟು ಖರ್ಚಾಯ್ತು ನೀವು ತಯಾರು ಮಾಡಿ? 180,000 ರುಪೀಸ್ ಬರ್ತೈತಿ ಆಲ್ ಇಂಪ್ಲಿಮೆಂಟ್ಸ್ ಅದೆಲ್ಲ. ಬಟ್ ಇದು ನಾವು ಒಂದೇ ಮಾಡಿದಕ್ಕೆ ಕಾಸ್ಟ್ ಜಾಸ್ತಿ. ಇದಲ್ಲದೆ ಮತ್ತೆ ಬೇರೆ ಬೇರೆ ಮಷಿನ್ ಗಳನ್ನು ಕೂಡ ತಾವು ಮಾಡಿರಿ. ಹಾ ಸರ್, ಇನ್ನೊಂದು ಸಿಕ್ವೆನ್ಸರ್ ಟೈಮರ್ ಅಂತ ಹೇಳಿ ಮಾಡಿದೆ, ಪೆಟ್ರೋಲ್ ಹಾಕ್ತಾರೆ. ಬಟ್ ಆ ಆಟೋ ಸ್ಟಾರ್ಟರ್ ಏನ್ ಕೆಲಸ ಮಾಡ್ತೈತಿ, ಕರೆಂಟ್ ಬಂದಾಗ ಆನ್ ಮಾಡ್ತೈತಿ, ಕರೆಂಟ್ ಹೋದಾಗ ಆಫ್ ಮಾಡ್ತೈತಿ, ಅಷ್ಟೇ ಆಗ್ತೈತಿ. ಇದು ಸಿಕ್ವೆನ್ಸರ್ ಟೈಮರ್ ಹಾಕಿದಾಗ ಒಂದ್ ತಾಸ ಅಂದಾಗ ಒಂದೇ ತಾಸ ನೀರು ಬಿಡ್ತೈತಿ, ಮ್ಯಾಲ್ 1 ಮಿನಿಟ್ ಹೆಚ್ಚಿಗೆ ಬಿಡಲ್ಲ, 1 ಮಿನಿಟ್ ಕಡಿಮೆ ಬಿಡಲ್ಲ. ಅವಾಗ ಏನ್ ಮಾಡ್ತೈತಿ, 15 ನಿಮಿಷ ರನ್ ಆಗಿರ್ತದಲ್ಲ, ಉಳಿದಿರೋ 45 ಮಿನಿಟ್ಸ್ ರನ್ ಮಾಡಿ ಆಫ್ ಮಾಡಿಬಿಡ್ತೈತಿ. ಯಾಕಂದ್ರೆ ಆಫ್ಟರ್ 24 ಅವರ್ಸ್, 24 ಗಂಟೆ ಆದ್ಮೇಲೆ ಈ ಟಾಸ್ಕ್ ರಿಪೀಟ್ ಆಗ್ತೈತಿ. ಇದು ಆಮೇಲೆ ನಾವು ಹೆಚ್ಚಾಗಿ ಕಡಿಮೆ ಮಾಡ್ಕೋಬಹುದು, ಅದು ಕೆಲಸ ಮಾಡ್ತೈತಿ. ನಾವು ಮೈಂಡ್ನಾಗ ಏನ್ ಯಾವ ಬೆಳೆ ಎಷ್ಟು ಬಿಡಬೇಕು ಅನ್ಕೊಂಡಿರ್ತೀವಿ, ಎಷ್ಟು ರಿಕ್ವೈರ್ಮೆಂಟ್ ಅನ್ಕೊಂಡಿರ್ತೀವಲ್ಲ, ಅದ್ರಿಂದ ಬಹಳ ಅನುಕೂಲ ಆದಂತಹ ಒಂದು ಮಷಿನ್ ಇದು ನಮ್ಮ ರೈತರಿಗೆ. ಯಾಕಂತಂದ್ರೆ 10 ಸಲ ಕರೆಂಟ್ ಹೋಗುವಂತ ಅಂದ್ರೆ ಕರೆಂಟ್ ಹೆಚ್ಚಾಗಿ ಕಡಿಮೆ ಇರ್ತೈತಿ. ಆಮೇಲೆ ಜ್ಯೂಸ್ ಕರೆಂಟ್ ಅಂತ ಕೊಡ್ತಾರ ಡಿವೈಸ್ ಮಾಡಿದೆ. ಇದು 2015 ರಾಷ್ಟ್ರಪತಿಯವರ ಕಡೆಯಿಂದನು ಅವಾರ್ಡ್ ಸಿಕ್ಕ ವರ್ಷದಾಗ 2 ಇಂಚ್ 3 ಇಂಚ್ ನೀರು ಬಂದತ್ ಹೇಳಿ ಹೋಗಿರ್ತಾರ ಅವರು. ಅದನ್ನೇ ನಂಬ್ಕೊಂಡು ಅವ್ರು ಏನ್ ಮಾಡ್ತಾರ, ಹೈಯರ್ ಕೆಪಾಸಿಟಿ ನಮ್ಮ ಜಮೀನಲ್ಲಿ. ಅವಾಗ ನಾವು ಏನಾರ ಒಂದು ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಸಾಕಷ್ಟು ಸೆನ್ಸರ್ ನಮ್ಮ ಸ್ಕ್ಯಾನರ್ ಆಸ್ ಪರ್ ಅಕ್ವೆಫರ್ ಪ್ರೆಷರ್ ಮೆಜರ್ಮೆಂಟ್ ಮಾಡಿ ಅಲ್ಲಿ ಎಷ್ಟು ವಾಟರ್ ಸೋರ್ಸ್ ಇದೆ, ಮೋಟರ್ ಬಿಡಬೇಕು, ಎಷ್ಟು ಡೆತ್ ಬಿಡಬೇಕು, ಇದು ಸ್ಟಾಕ್ ವಾಟರ್ ಆಯ್ತು, ಇದು ವಾಟರ್ ಸೋರ್ಸ್ ಯಾವಾಗ ಮುಗಿಬಹುದು, ಆ ರಿಸಲ್ಟ್ ಮೇಲೆ ಹರಿತಿರ್ತಕ್ಕಂತ ನೀರಿನ ಡೈರೆಕ್ಷನ್ ಕೂಡ ಬದಲಾವಣೆ ಆಗ್ತೈತಿ. ಈಗ ಬೇಸಿಗೆ ಟೈಮಲ್ಲಿ ಒಂದು ಡೈರೆಕ್ಷನ್ ದಾಗ ಹರಿದ್ರೆ ಮಳೆಗಾಲ ಟೈಮ್ದಾಗ ಒಂದು ಡೈರೆಕ್ಷನ್ ಹರಿತಾವ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬಹುದು, ಈಗ ನದಿ ಯಾವ ದಿಕ್ಕಿಗೆ ಹರಿತಾವು, ಭೂಮಿ ರೂಟ್ಸ್ ಏನ್ ಇರ್ತಾವಲ್ರಿ ಅವೇ ರೂಟ್ಸ್ ಬೇರೆ ಇರ್ತಾವ, ಬೇಸಿಗೆಲ್ ಹರಿತಕ್ಕಂತ ರೂಟ್ಸೇ ಬೇರೆ ಇರ್ತಾವ. ಈಗ ಈ ಸ್ಕ್ಯಾನ್ ಮುಂಚೆ ನಾವು ಸ್ಕ್ಯಾನ್ ಮಾಡ್ತೀವಿ, ಫಸ್ಟ್ ಇದು ಸ್ಟಾಕ್ ವಾಟರ್ ಆಯ್ತು ಅಥವಾ ರೆಗ್ಯುಲರ್ ಸೋರ್ಸ್ ಆಯ್ತು ಅಂತ ಐಡೆಂಟಿಫೈ ಮಾಡ್ತೀವಿ. ಸ್ಟಾಕ್ ಅದಕ್ಕೆ ಅನುಗುಣವಾದಂಗ ಎಷ್ಟು ಎಚ್ ಪಿ ಮೋಟರ್ ಬಿಡಬೇಕು ಅನ್ನೋದು ಹೇಳ್ತೀವಿ ಅಂತ ಹೇಳಿ ಹಿಂಗ್ ಸಜೆಷನ್ ಕೊಟ್ಟಾಗ ಇಷ್ಟೆಲ್ಲ ಲಾಸ್ ಆಗೋದಕ್ಕಿಂತ ಪೂರ್ಣವಾಗಿ ಗೊತ್ತಾಗ್ತದೆ. ಈ ಸ್ಕ್ಯಾನರ್ ಏನೇನ್ ಇರ್ತದ್ರಿ ಸ್ಕ್ಯಾನರ್ ದೊಳಗೆ? ಈ ಸ್ಕ್ಯಾನರ್ ದೊಳಗೆ ನೋಡ್ರಿ ವಾಟರ್ದು ಪ್ರೆಷರ್ ನೋಡ್ತೀವಿ, ಯಾಕಂದ್ರೆ ಇದು ದಿಕ್ ಬಹಳ ಇಂಪಾರ್ಟೆಂಟ್. ಹೌದಲ್ಲ, ಯಾಕೆ ನಾವು ದಿಕ್ ಇಂಪಾರ್ಟೆಂಟ್ ಅಂತಂದಾಗ ಈಗ ನಾವು ಮಳೆಗಾಲ ಅದ್ರ ಜೊತೆಗೆ ಕಡಲೆ ತೊಗರಿ ಒಳಗ ಕುಡಿಚಿಟ್ಟುವಂತಹ ಒಂದು ಉಪಕರಣ ಕೂಡ ಮಾಡಿರಿ, ನೀರಾವರಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮಾಡಿರಿ. ಈಗ ಸೋಲಾರ್ ಟ್ರ್ಯಾಪ್ ಅಂತ ಕ್ರಾಪ್ಸ್ ಬರ್ಡ್ಸ್ ಬರ್ತಾವಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ, ಅದನ್ನ ಕಂಟ್ರೋಲ್ ಮಾಡ್ಲಕ್ಕ ಅದು ಬರ್ಡ್ಸ್ ಪ್ಲಾಂಟ್ ಡೆವಲಪ್ ಅಲ್ಲಿ ಒಂದು ಸಮಸ್ಯೆ ಇತ್ತು. ಯಾಕಂದ್ರೆ ಕಡಲೆ ಬೆಳೆ ಸಣ್ಣದು, ಕೂತ್ಕೊಂಡು ಕುಡಿಸಿಬಿಟ್ಟೋದು, ಕೂತ್ಕೊಂಡು ಎಲ್ಲಾ ಕೃಷಿ ಇಲಾಖೆಗಳಿಗೆ ಕೂಡ ಅದನ್ನ ಸಪ್ಲೈ ಮಾಡಿದೀವಿ. ಆಮೇಲೆ ಸಾಕಷ್ಟು ಎಲ್ಲಾ ಕೆವಿಕೆಗಳು ಕೂಡ ಅದನ್ನ ಬಳಸ್ತಾ ಇದ್ದಾರೆ. ಯಾಕಂದ್ರೆ ರೈತರಿಗೆ ನಾರ್ಮಲ್ ಏನ್ ಮಾಡ್ಬಿಡ್ತಾರೆ, ಫ್ಲಡ್ ಇರಿಗೇಷನ್ ಮಾಡ್ತಾರೆ, ಇಲ್ಲ ಡ್ರಿಪ್ ಮಾಡ್ತಾರೆ, ಇಲ್ಲ ಸ್ಪ್ರಿಂಕ್ಲರ್ ಹಾಕ್ತಾರೆ. ಇವಾಗಿರ್ತೀವಿ ಯಾವಾಗ ಕರೆಕ್ಟ್ ಪ್ರಮಾಣದಾಗ ಇರ್ತೀವಿ ಅವಾಗ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ. ಅದು ಆಕ್ಚುಲಿ ನಮಗೆ ಒಂದು ವೆದರ್ ಸ್ಟೇಷನ್ ಬರ್ತೈತಿ. ಈ ವೆದರ್ ಸ್ಟೇಷನ್ ಅಂತಂದ್ರೆ ಈ ಸಾಯಿಲ್ ಅಲ್ಲಿ ಮಣ್ಣಿನ ತೇವಾಂಶ ಇಷ್ಟೆಲ್ಲಾ ಅದೇನಾಗ್ತೈತಿ ರೆಕಾರ್ಡ್ ಮಾಡ್ಕೋತಿರ್ತೈತಿ. ಆಮೇಲೆ ನಾವು ಎಷ್ಟು ಟೆಂಪರೇಚರ್ ಇದ್ದಾಗ ಎಷ್ಟು ಬೇಕಾಗ್ತದ ಅಂತ ಹೇಳಿ ಅಂದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೂಡ ಮಾಡ್ತದೆ. ಮಾರ್ಗದರ್ಶನ ಕೂಡ ಮಾಡ್ತದೆ. ಈಗ ಇಲ್ಲಿ ಜನ ರೈತರು ಬಳಸೋದು ಬಹಳ ಕಡಿಮೆ, ಎಲ್ಲಾ ತರ ರಿಸೋರ್ಸ್ ನಮ್ಮಲ್ಲಿ ಐತೆ, ಅಷ್ಟು ಕಿಮ್ಮತ್ ಏನಿರ್ತದಲ್ಲ ಅಷ್ಟೇ ಇರ್ತೈತೆ. ಈಗ ಇಷ್ಟೆಲ್ಲಾ ನೀವು ಮಷೀನ್ಗಳನ್ನ ವಿನ್ಯಾಸ ಸಂದರ್ಭದೊಳಗ ನೀವು ಹೆಂಗ ಈಗ ಒಂದು ಮಷೀನ್ ಹೊಸಾದ್ ಮಾಡಬೇಕು ಅನ್ನುವಂತಹ ವಿಚಾರ ಬರಬೇಕು ಅಂತಂದ್ರೆ ನಂತಹ ಒಂದು ಅನುಭವಗಳು ಕೂಡ ಬೇಕಾಗ್ತಾವ ನಿಮಗೆ, ಯಾವ ರೀತಿ ಅದನ್ನ ನೀವು? ಈಗ ನೋಡ್ರಿ ರೈತರು ಈಗ ಸಾಕಷ್ಟು ವಾಟರ್ ಸೋರ್ಸ್ ಆಮೇಲೆ ವೈಜ್ಞಾನಿಕ ರೀತಿನೂ ಕೊರತೆ ಇದೆ, ತರಬೇತಿನೂ ಬೇಕಾಗಿದೆ, ಇಂಥವು ಸಾಕಷ್ಟು ಹಲವು ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಅಂದ್ರೆ ರೈತರು ಫೀಲ್ಡ್ ಅಲ್ಲೇ ಹೋಗಿ ಅದನ್ನ ಪ್ರಾಯೋಗಿಕವಾಗಿ ಮಾಡಿ ಅದನ್ನ ಗುರುತಾದ್ಮೇಲೆ ಅವರೇ ಹೇಳ್ತಾರೆ ನಾಲ್ಕು ಮಂದಿಗೆ ನಮ್ಗೆ ಇದು ನೀಡದ ಇದು ನನಗೆ ಬೇಕಂತ. ಇದೇ ನನಗೆ ಒಂದ್ ರೀತಿ ಆರೋಗ್ಯ ದೃಷ್ಟಿಯಿಂದ ನನಗೆ ಬಿಟ್ಟಿದ್ದು ಸರಿಯಾನ. ಈಗ ನಾವ್ ಇಲ್ಲೆಲ್ಲ ರಿಸೋರ್ಸ್ ಸೌಕರ್ಯ ಇದ್ದ ನಾವು ಹೈಡ್ರೋಪೋನಿಕ್ ವಿಚಾರ ಮಾಡ್ತೀವಿ. ನಮಗ್ ಸಿಂಪಲ್ ಟೆಕ್ನಾಲಜಿ ಆರಿಸ್ಬೇಕು, ಅವ್ರಿಗಿಂತ ಹೆಚ್ಚಿಗೆ ಬೆಳಿಬೇಕು, ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು, ಇಲ್ಲಿ ಉದ್ಯೋಗ ಕನಸುಗಳಿಗೆ ಒಂದು ರೂಪ ಕೊಡಬೇಕು ಮತ್ತು ರೈತರಿಗೆ ಆ ಮೂಲಕ ನೆರವಾಗಬೇಕು ಅನ್ನುವಂತಹ ಒಂದು ದೊಡ್ಡ ಉದ್ದೇಶ ಇಟ್ಟುಕೊಂಡು 9921333996 ಇದಕ್ಕೆ ಕರೆ ಮಾಡಬಹುದು. ಆತ್ಮೀಯರೆ, ಗಿರೀಶ್ ಬಂಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ನಮ್ಮ ಯುವ ರೈತರಿಗೆ ತಮ್ಮ ಅನುಭವಗಳನ್ನು ಹೇಳಿ. ನಮಸ್ಕಾರ. ಈ ವಿಷಯವಾಗಿ ಯುವ ಉದ್ಯಮಿ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಗಚ್ಚಾಗೆ ಪಾದ ಎಡದಾರವರೇ ಸೋಬಾನೆ ಗತಗ